ಚಕ್ರಗತಿಯಲ್ಲಿ ಮರಳಿ ಸರಿವು ನಿನ್ನೆಗೆ ನೋವುನಲಿವಿನ ನಡುವೆ ಕಾದೆವು ಕರೆವ ಬೆಳಕಿನ ಸನ್ನಿಗೆ ಹೊಸ ಯುಗಾದಿಗೆ ಹೊಸ ವಸಂತದ ಹೊಸ ತುಹಾಡಿನ ತೋರಣ ಹೊಸ ಯುಗಾದಿಗೆ ಹೊಸ ವಸಂತದ ಹೊಸ ತುಹಾಡಿನ ತೋರಣ ಕದಡಿ ಹೋಗಿ ಬಾಣ ಕೊಳಲಲಿ ಕದಡಿ ಹೋಗಿ ಬಾಣ ಕೊಳಲಲಿ ಹರುಷದಲ್ಲಿ ಗಣಲಿಂಗಣ ಹೊಸ ಯುಗಾದಿಗೆ ಹೊಸ ವಸಂತ ಹೊಸ ವರುಷ ನಮಗೆಲ್ಲ ಹೊಸ ಹರುಷ ಹೊಸ ಚೇತನ ಹಾಗೂ ಹೊಸ ಹುಮ್ಮಸ್ಸನ್ನು ಆಯುರಾರೋಗ್ಯ ಸಂಪತ್ತು ಹಾಗೂ ಸಂತೃಪ್ತಿಯನ್ನು ತಂದುಕೊಡಲಿ ಎಂಬ ಹಾರೈಕೆ ನಮ್ಮದು. ಈ ಯುಗಾದಿ ಕೃಷಿ ಸಮೃದ್ಧಿಗೆ ಹೊಸ ಹಾದಿಯನ್ನು ತೋರಲಿ. ಎಲ್ಲರಿಗೂ ಹೊಸ ವರುಷದ ಹಾರ್ದಿಕ ಶುಭಾಶಯಗಳು. ಅಖಿಲ ಜೀವ ದಾಪತಿ ಒಂದೇ ಒಂದು ಜನ್ಮದಲ್ಲಿ ಒಂದೇ ಬಾಯ ಒಂದೇ ಹರೆಯ ನಮಗದಷ್ಟೇ ತಪೋ. ಯುಗಾದಿ ಕೃಷಿ ಸಮೃದ್ಧಿಗೆ ಹಾದಿ ರೂಪಕ ಕೇಳಿದಿರಿ. ರಚನೆ ಡಾಕ್ಟರ್ ಕೆ ಆರ್ ರವೀಂದ್ರ. ಸಂಕಲನ ಹಾಗೂ ನಿರೂಪಣೆ ಆರ್ ಲೋಕೇಶ್ವರಿ. ಸಹ ನಿರೂಪಣೆ ಎಸ್ ಲಕ್ಷ್ಮೀನಾರಾಯಣ. ನಿರ್ಮಾಣ ಎಸ್ ಸುಬ್ರಹ್ಮಣ್ಯ. ಈಗ ಕೇಳಿ ಜನಪದ ಗೀತೆ. ಮಾಯದಂಥ ಮಳೆ ಬಂದಣ್ಣ ಮದಗಾದ ಕೆರೆಗೆ ಮಾಯದಂಥ ಮಳೆ ಬಂದಣ್ಣ ಮದಗಾದ ಕೆರೆಗೆ ಅಂಗೈಯಷ್ಟು ಮೊಡನಾಗಿ ಭೂಮಿ ತುಕದ ಗಾಳಿ ಬಿಸಿ ಭೂಮಿ ತುಕದ ಗಾಳಿ ಬಿಸಿ ಭೂಮಿ ತುಕದ ಗಾಳಿ ಬಿಸಿ ಗುಡಗಿ ಗುಡಾಗಿ ಚಲಿದಳು ಗಂಗಮ್ಮ ತಾಯಿ ಮ್ಯಾಗಳ ಬಳ್ಳಾಳು ರಾಯ ಕೆರೆಯ ಒಳಗಳ ಬೆಸ್ತರು ಹುಡುಗ ಸಾವಿರ ಒಡ್ಡರ ಕರ್ಸಿ ಮೂರು ಸಾವಿರ ಗುದ್ದಲಿ ತರ್ಸಿ